ಸತ್ನಾಮ ಶ್ರೀವಾಹೆ ಗುರು ಸಾಹೇಬ ಜೀ ಸೂಹಿ ಮಹಲ್ಲಾ ಪಹಲ್ಲಾ ಕಾರು ಸೇವಾ ಏಕ ಓಂಕಾರ ಸತ್ ಗೋರ ಪ್ರಸಾದ ಉಜ್ಜಲ ಕಹಾ ಚಿಲ್ಕಣ ಕೋಟೆಮ್ಮ ಕಲ್ಲಡಿ ಮಸ್ ತೋತ್ಯಾ ಜೂಠ ನ ಉತ್ತರ ಜೆ ಸೌ ತೋವಾ ಉಜ್ಜಲ ಕಹಾ ಚಿಲ್ಕಣ ಕೋಟೆಮ್ಮ ಕಲ್ಲಡಿ ಮತ್ಸ ಜೂಠ ನ ಉತ್ತರ ಜೆ ಸೌ ತೋವಾ ತೆಸ ಸಜ್ಜಣ ಸೇಯಿ ನಾಲ ಮೈ ಚಲ ದಿಯಾ ನಾಲ ಚಲನ ಜಿತ್ಥಾ ಲೇಖಾ ಮಂಗಿಯಾ ತಿತ್ಥಾ ಖಡೇ ದಿಸನ್ನ ರಹಾವು ಕೋಠೆ ಮಂಡಪ ಮಾಡಿಯ ಪಾಸಹ ಚಿತವಿಯಾಹ ತಠಿಯ ಕಾಮ ನ ಆವನಿ ವಿಚಹ ಸಖಣೀಯ ಬಗ್ಗ ಬಗ್ಗೆ ಕಪ್ಪಡೆ ತೀರಥ ಮಾಂಜೆ ವಸನ್ನ ಕೋಟೆ ಕೋಟೆ ಜಿಯ ಖಾವಣೆ ಬಗ್ಗೆ ನಾ ಕಹಿಯನ್ನ ಸಿಮ್ಮಲ ರೊಕ್ಕ ಶರೀರ ಮಾ ಮಜ್ಜನ ದೇಖ ಪುಲನ್ನ ಸೇ ಫಾಲ ಕಮ್ಮ ನ ಆವನಿ ತೇ ಗೋಣ ಮೈ ತಾನೆ හන්න අන්දුලා පාරු උඨායයා දුගර වාට බහොත අක්ඛි ලෝඩි නලහ හෝ චාඩේ ලංගා කෙත චක්කරියා චංගියායියා අවර සයානප කෙත නනක නාම සමාලේතු බද්දා සුතහ ජෙත චක්කරියා චංගියායියා අවර සයානප කෙත නානක නාම සමාලේතු බද්දා සුත ජෙත ਵਾਹਿਗੁਰੂ ਜੀ ਕਾ ਖਾਲਸਾ ਵਾਹਿਗੁਰੂ ਜੀ ਕੀ ਫਤਿਹ ਸੂਹੀ ਮਹੱਲਾ ਪਹਿਲਾ ਘਰ ਸੇਵਾ ਇੱਕ ਓਅੰਕਾਰ ਸਤ ਗੁਰ ਪ੍ਰਸਾਦ උජ්ජල කෑහා චිලකණා කෝටෙම කල්ලඩි මස්ස තොතයා ජූට න උත්තරා ජේ සෝතෝවා තෙසා